ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಪಶುಗಳಲ್ಲಿ ಕಂಡುಬರುವ ಚರ್ಮಗಂಟು ರೋಗ ಹಾಗೂ ನಿರ್ವಹಣೆ ಕುರಿತು ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಎಸ್ ರಾಮಚಂದ್ರ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರಿನ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಎಸ್ ರಾಮಚಂದ್ರಪ್ಪ ಅವರನ್ನು ಮಾತಾಡಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಒಂದು ಪಶುಗಳಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಚರ್ಮಗಂಟು ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಹೇಳಿ ಸರ್, ಈ ಒಂದು ಪಶುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಚರ್ಮಗಂಟು ರೋಗ ಅಂತೇಳಿ ಸಾಕಷ್ಟು ಬಾಧೆಯನ್ನ ಬಾಧಿಸ್ತಾ ಇದೆ ಪಶುಗಳಲ್ಲಿ. ಈ ಒಂದು ಚರ್ಮಗಂಟು ರೋಗ ಅಂದ್ರೆ ಏನ್ ಸರ್? ಇದು ಚರ್ಮಗಂಟು ರೋಗ ಅಂದ್ರೆ ಇಂಗ್ಲಿಷ್ ಅಲ್ಲಿ LSD ಅಂತ, ಲಂಪಿ ಸ್ಕಿನ್ ಡಿಸೀಸ್ ಅಂತ. ಇದು ಫಸ್ಟ್ ಬಂದಿದ್ದು ಸೌತ್ ಆಫ್ರಿಕಾದಲ್ಲಿ 1943-45 ಇಸ್ವಿಯಲ್ಲಿ ಸೌತ್ ಆಫ್ರಿಕಾದಲ್ಲಿ ಬಂತು. ಆದ್ರೆ ನಮ್ಮ ಇಂಡಿಯಾದಲ್ಲಿ 2015 ಬಂತು. ನಮ್ಮ ಕರ್ನಾಟಕದಲ್ಲಿ 2019 ಬಂತು ಇದು ಚರ್ಮಗಂಟು ರೋಗ ಅಂತ. ಇದು ಹಸು, ಎತ್ತು, ಎಮ್ಮೆಗಳಲ್ಲಿ ಬರ್ತದೆ. ಇದು DNA ವೈರಸ್, ಕ್ಯಾಪ್ರಿ ಪಾಕ್ಸ್ ವೈರಿಡೆ ಅಂತ ಇದರ ವೈರಸ್ ಹೆಸರು. ಇದು ಸಾಮಾನ್ಯವಾಗಿ ದನಗಳಲ್ಲಿ ಬರ್ತದೆ. ವಿದೇಶಿ ಕಾಯಿಲೆ ಅಂತ ಹೇಳ್ಬೋದು ಇದಕ್ಕೆ. ಇದು ಯಾಕೆ ಬರುತ್ತೆ ಅಂದ್ರೆ ಇದು ಒಂದು ಸಾಂಕ್ರಾಮಿಕ ರೋಗ ವೈರಸ್. ಸರ್, ಈ ಒಂದು ಚರ್ಮಗಂಟು ರೋಗ ಈ ಒಂದು ಪಶುಗಳಲ್ಲಿ ಕಂಡು ಬರಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ಕಾರಣ ಅಂತಂದ್ರೆ ಇದು ಸೊಳ್ಳೆ, ನೊಣ, ಉಣ್ಣೆ ಇದ ಒಂದಕ್ಕಂದು ಒಂದಕ್ಕ ಹರಡ್ತವೆ, ಕಚ್ಚಿ ಮಾಡೋದ್ರಿಂದ ಬರ್ತದೆ ಇದು. ಇದು ಸಾಮಾನ್ಯವಾಗಿ ಈ ರೋಗ ಮಳೆಗಾಲದಲ್ಲಿ ಜಾಸ್ತಿ, ಎಮ್ಮೆಗಳಲ್ಲಿ ಕಡಿಮೆ. ಯಾಕೆ ಅಂತಂದ್ರೆ ಎಮ್ಮೆಗಳಲ್ಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇರ್ತದೆ. ಎಮ್ಮೆ ಚರ್ಮ ಸ್ವಲ್ಪ ದಪ್ಪದು, ಚರ್ಮ ಪದರಗಳು ಇರ್ಬೇಕಂದ್ರೆ ಎಪಿಡರ್ಮಿಸ್, ಡರ್ಮಿಸ್, ಮಸಲ್ ಒಳಗಡೆ ಇರ್ತದೆ. ಇದು ಎಮ್ಮೆ ಚರ್ಮ ದಪ್ಪ ಇರೋದ್ರಿಂದ ಸ್ವಲ್ಪ ಕಡಿಮೆ, ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇರ್ತದೆ, ಇದು ರೋಗನು ಬರೋದು ಕಡಿಮೆ. ಹಸುಗಳಲ್ಲಿ ಎಸ್ಪೆಷಲಿ HF ಜೆರ್ಸಿ ಇಂತ ಹಸುಗಳಲ್ಲಿ ಯಥೇಚ್ಛವಾಗಿ ಜಾಸ್ತಿ ಬರ್ತದೆ. ಈಗ ನಾಟಿ ಹಸುವಿನಲ್ಲಿ ಅಂದ್ರೆ ಈ ರೋಗ ಬರೋದು ಕಡಿಮೆ ಅಂತ ಹೇಳ್ತೀರಾ? ನಾಟಿ ಹಸುವಿನಲ್ಲಿ ಬರ್ತದೆ, ಇಲ್ಲ ಅಂತಲ್ಲ. ರೋಗ ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿನೇ ಇರ್ತದೆ, ಅದ್ರಲ್ಲಿ ಕಡಿಮೆ. ಮಿಶ್ರತಳಿ ಹಸು ಕರುಗಳಲ್ಲಿ ಜಾಸ್ತಿ. ಎಮ್ಮೆಗಳಿಗೆ ಕಡಿಮೆ ಬರುತ್ತೆ, ಆದ್ರೆ ಈ ಹಸುಗಳಿಗೆ, ಎತ್ತುಗಳಿಗೆ ಇವೆಲ್ಲ ಯಥೇಚ್ಛವಾಗಿ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರಾ. ಈ ಕುರಿಮೇಕೆಗೆ ಏನಾದ್ರು ಬರುತ್ತಾ ಈ ಚರ್ಮಗಂಟು ರೋಗ? ಈ ರೋಗ ಕುರಿಮೇಕೆಗಳಲ್ಲಿ ಬರಲ್ಲ, ಯಾಕಂದ್ರೆ ಶೀಪ್ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ ನಾವು ಇದಕ್ಕೆ ಮಾಡ್ತೀವಿ, ರಾಸುಗಳಲ್ಲೇ ವ್ಯಾಕ್ಸಿನ್ ಮಾಡ್ತೀವಿ. ಆ ಒಂದು ಕಾರಣದಿಂದ ಈ ಮೇಕೆ ಪಾಕ್ಸ್ ಸಿಡುಬು ವ್ಯಾಕ್ಸಿನ್ ಏನ್ ಹೇಳ್ತೀವಿ ಆ ವ್ಯಾಕ್ಸಿನ್ನೇ ಇಲ್ಲಿ ನಾವು ಮಾಡ್ತಿರೋದು ರಾಸುಗಳಲ್ಲಿ. ಆ ಒಂದು ಕಾರಣದಿಂದ ಕುರಿ ಮೇಕೆಯಲ್ಲಿ ಇಲ್ಲ. ಅದು ಅದೇ ಬೇರೆ ಸಿಡುಬು, ಅದು ಐತೆ, ಇಲ್ಲ ಅಂತಲ್ಲ ನಾವು ಹೇಳೋದು. ಅದೇ ಬೇರೆ ವೈರಾಣು, ಇದೇ ಬೇರೆ ವೈರಾಣು. ಈಗ ಈ ಒಂದು ಚರ್ಮಗಂಟು ರೋಗ ಪಶುಗಳಲ್ಲಿ ಬಂದಾಗ ಅಲ್ಲಿ ಏನು ಒಂದು ಮುನ್ಸೂಚನೆ ಇರುತ್ತೆ ಸರ್? ಅತಿಯಾದ ಜ್ವರ 105-108 ಫ್ಯಾರನ್ಹೀಟ್ ವರೆಗೂ ಇರ್ತದೆ. ಕಣ್ಣಿನಿಂದ ನೀರು ಸೋರೋದು, ಕಾಲುಗಳಲ್ಲಿ ನಿಶಕ್ತಿ, ಬಾವು ಕುಂಟೋದು ಬರ್ತದೆ. ಹಸು ಎತ್ತುಗಳಲ್ಲಿ ಚರ್ಮದ ಮೇಲೆ 2-3 cm ಅಗಲ ಇರತಕ್ಕಂಥ ಗುಳ್ಳೆಗಳು, ಗಂಟು ಕಾಣಿಸ್ಕೊಳ್ತದೆ, ಗಾಯವಾಗ್ತದೆ. ಗಾಯವಾಗದೆ ಸೂಕ್ತ ಚಿಕಿತ್ಸೆ ಇಲ್ದಿದ್ರೆ ಆ ನೊಣಗಳು ಮುತ್ತುತ್ತವೆ. ನೊಣಗಳು ಮುತ್ತಿ ಹುಳ ಬಿದ್ದು ಕೀವಾಗಿ ಎಲ್ಲ ಈ ಥರ ಆಗಿಬಿಡ್ತವೆ. ಇನ್ನೊಂದು, ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಗಬ್ಬ ಧರಿಸಿರ್ತಕ್ಕಂಥ ರಾಸುಗಳಲ್ಲಿ ಅಭಾಷಣ ಆಗೋ ಸಾಧ್ಯತೆ ಇರ್ತದೆ, ಗರ್ಭಪಾತ ಆಗ್ತದೆ. ಇನ್ನು ಎತ್ತುಗಳಲ್ಲಿ ವ್ಯವಸಾಯ ಮಾಡತಕ್ಕಂಥ ಸಾಮರ್ಥ್ಯನೂ ಕುಂಠಿತ ಆಗುತ್ತೆ. ಕರುಗಳಲ್ಲಿ ತೀವ್ರವಾಗಿ ಸಾವಿಗೀಡಾಗುವ ಸಾಧ್ಯತೆಗಳು ಇರ್ತವೆ. ಇನ್ನು ಮಿಶ್ರತಳಿ ಹಸುಗಳು ಕರುಗಳಲ್ಲಿ ಇದು ಹೆಚ್ಚು ರೋಗದಿಂದ ಬಳಲ್ತವೆ. ಅಂದ್ರೆ ಈ ಒಂದು ಚರ್ಮಗಂಟು ರೋಗ ಬಂದಾಗ ನಮ್ಮ ಕೃಷಿಕರು ಏನು ಅಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ? ಮುನ್ನೆಚ್ಚರಿಕೆ ವಹಿಸಬೇಕಂದ್ರೆ ಈಗ ಸೊಳ್ಳೆ, ನೊಣ, ಉಣ್ಣೆ, ವಿವಿಧ ಕಚ್ಚತಕ್ಕಂಥ ಕೀಟಗಳು ಇರ್ತಾವಲ್ಲ, ಅಂಥವನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ನಾವು. ಅಂತ ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ಶೆಡ್ಡು ಸ್ವಚ್ಛತೆಯಾಗಿ ಇಟ್ಕೋಬೇಕು ನಾವು. ಮತ್ತೆ ಕಲುಷಿತ ನೀರು ಮತ್ತು ಆಹಾರ, ಅಂದ್ರೆ ಮೇವು ನೀರು ಕಲುಷಿತವಾಗಿದ್ದಂಗೆ ಶುದ್ಧವಾದ ನೀರು ಮೇವು ಕೊಡಬೇಕು ಕಂಟ್ರೋಲ್ ಮಾಡೋಕಂದ್ರೆ. ಇನ್ನೊಂದು ಜಾನುವಾರುಗಳಿಗೆ ನೇರ ಸಂಪರ್ಕ, ಅಂದ್ರೆ ಒಂದು ರಾಸಿಗೆ ಬಂತು ಅಂದ್ರೆ ಇನ್ನೊಂದು ರಾಸು ಪಕ್ಕದಲ್ಲಿ ಕಟ್ಟಬಾರ್ದು, ಅದನ್ನೇ ಸಪರೇಟ್ ಮಾಡಿಬಿಡ್ಬೇಕು. ಇದಕ್ಕೆ ಆಕ್ಚುಲಿ ವ್ಯಾಕ್ಸಿನೇಷನ್ನೇ ಇಲ್ಲ, ಅದು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಇದೆ, ಅದು ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ, ಸುಮಾರು 80% ಕಂಟ್ರೋಲ್ ಆಗುತ್ತೆ. ಅದು ಈ ರೋಗ ಏನು ಗೊತ್ತಾ, ರೋಗ ಬಂದಮೇಲೆ ಒಂದು ವಾರದಿಂದ ಒಂದು ತಿಂಗಳವರೆಗೂ ಇರ್ತದೆ ಈ ರೋಗ. ಯಾಕೆ ಗೊತ್ತಾ, ಪ್ರಾಥಮಿಕ ಸಣ್ಣ ಗುಳ್ಳೆ ಗುಳ್ಳೆ ಆಗ್ತದೆ, ಕ್ರಮೇಣ ದೊಡ್ಡದಾಗ್ತದೆ, ಆಮೇಲೆ ಒಡ್ಕೊಳ್ತದೆ, ಕೀವಾಗ್ತದೆ, ನೊಣಗಳು ಕೂಲ್ತವೆ, ಈ ಮೊಟ್ಟೆ ಇಡ್ತವೆ, ಹುಳ ಬೀಳೋ ಸಾಧ್ಯತೆ ಇರ್ತದೆ. ಈ ಅದಕ್ಕೆ ಇದು ಇನ್ಕ್ಯುಬೇಷನ್ ಪೀರಿಯಡೇ ಒಂದು ವಾರದಿಂದ ಒಂದು ತಿಂಗಳವರೆಗೂ ಹೇಳಿದೆ, 4-6 ವಾರವರೆಗೂ ಹೇಳಿದ್ದಾರೆ. ಆ ಒಂದು ಕಾರಣ ಇರುತ್ತೆ. ಈಗ ಸಾಮಾನ್ಯವಾಗಿ ಈ ಒಂದು ಚರ್ಮಗಂಟು ರೋಗ ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ, ಈಗ ಒಂದು ಎತ್ತು ಅಥವಾ ಒಂದು ಹಸಿಗೆ ಈ ಒಂದು ಕಾಯಿಲೆ ಬಂದಿದೆ ಅಂತ ಅಂದ್ರೆ, ಅಲ್ಲಿ ನಮ್ಮ ರೈತರು ಈಗ ಇನ್ನು ಉಳಿದ ಹಸುಗಳನ್ನಾಗಿರ್ಬೋದು, ಎತ್ತುಗಳನ್ನಾಗಿರ್ಬೋದು, ಎಮ್ಮೆಗಳನ್ನಾಗಿರ್ಬೋದು, ಅಂದ್ರೆ ಅಲ್ಲಿ ಅಕ್ಕಪಕ್ಕ ಕಟ್ಟಬಾರ್ದು ಅಂತ ಹೇಳಿ? ಹೌದು, ಕಟ್ಟಬಾರ್ದು, ಸಪರೇಟ್ ಮಾಡಬೇಕು. ಇದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಒಂದಕ್ಕೊಂದು ಅದರ ಮೇವು ನೀರು ಟಚ್ ಆದ್ರೆ, ಅಂದ್ರೆ ಬೆರೆತ್ರೆ ಆ ರೋಗ ಬರ್ತದೆ. ಇದು ಅಂಟು ರೋಗನೇ. ಆ ಒಂದು ಕಾರಣದಿಂದ ಎಲ್ಲ ಸ್ವಚ್ಛತೆ ಇಟ್ಕೋಬೇಕು, ಬೇರೆ ಬೇರೆ ಕಟ್ಟಬೇಕು, ಹುಷಾರು ಮಾಡ್ಕೋಬೇಕು. ಈ ರೋಗ ಬಂತು ಅಂದರೆ ಸುಮಾರು 1-1.5 ತಿಂಗಳಾಗುತ್ತೆ ಇದು ಹುಷಾರಾಗಬೇಕು ಅಂತಂದರೆ. ಆ ಒಂದು ಕಾರಣಕ್ಕೆ ಮುನ್ನೆಚ್ಚರಿಕೆ ವಹಿಸ್ಬೇಕು ನಾವು. ಈಗ ಚರ್ಮಗಂಟು ರೋಗಕ್ಕೆ ತುತ್ತಾದ ಹಸುಗಳನ್ನು ಈಗ ನಾವು ನೀರು ಕುಡಿಸ್ತೀವಿ ಅಂತಂದರೆ, ಅವು ಕುಡಿದಂಥ ನೀರಿನ ಬಾನಿಯಲ್ಲಿ ಅಥವಾ ಬಕೆಟ್ನಲ್ಲಿ ಬೇರೆ ಹಸುಗಳು ಅಥವಾ ಎಮ್ಮಿಗಳಾಗಲಿ ಎತ್ತುಗಳಾಗಲಿ ನೀರು ಕುಡಿಬಾರ್ದು ಅಂತ ಹೇಳ್ತೀರಾ? ಹೌದು, ಕುಡಿಬಾರ್ದು. ಅದು ಯಾಕಂತಂದ್ರೆ ಒಂದು ಬಾನಿಯಲ್ಲಿ ನೀರು ಕುಡಿದಂತ ಆ ರೋಗ ಇದಕ್ಕೆ ಬರ್ತದೆ, ಇದರಿಂದ ಮತ್ತೆ ಅದಕ್ಕೆ ಹೋಗ್ತದೆ, ಮತ್ತೆ ಹರಡುತ್ತೆ. ಮತ್ತೆ ನೊಣ, ಸೊಳ್ಳೆ, ಉಣ್ಣೆ ಇವೆಲ್ಲ ಇರ್ತಾವಲ್ಲ, ಗಂಟು ರೋಗ ಆಗಿರ್ತದಪ್ಪ, ಆ ನೊಣದಲ್ಲಿ ವೈರಾಣು ತಗೊಂಡೋಗಿ ಇನ್ನೊಂದು ಕಚ್ಚುತ್ತೆ, ಅಲ್ಲಿಗೆ ಹರಡುತ್ತೆ. ಇವೆಲ್ಲ ಕಂಟ್ರೋಲ್ ಮಾಡಬೇಕು. ಅಂದ್ರೆ ವೆಕ್ಟರ್ ಕಂಟ್ರೋಲ್ ಅಂತ ಹೇಳ್ತೀವಲ್ಲ, ಇವೆಲ್ಲ ನೊಣ, ಸೊಳ್ಳೆ, ಉಣ್ಣೆ ಇವೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಅಂದ್ರೆ ಈ ಚರ್ಮಗಂಟು ರೋಗ ಬರೋದಕ್ಕೆ ಪ್ರಮುಖವಾಗಿ ಬಂದಂತ ಹಸುಗಳ ಹತ್ರ ಉಣ್ಣೆ ಆಗಿರ್ಬೋದು, ನೊಣ, ಸೊಳ್ಳೆ ಇವೆಲ್ಲ ಈ ಒಂದು ಹಸುವಿನ ಶರೀರದ ಮೇಲೆ ಕುಂತು ಬೇರೆ ಒಂದು ಹಸುವಿನ ಮೇಲೆ ಕುಂತ್ರೆ ಅದು ಬರುತ್ತೆ ಅಂತ ಹೇಳಿದ್ರ, ಅಂದ್ರೆ ಈಗ ಸೊಳ್ಳೆ ನೊಣಗಳನ್ನೆಲ್ಲ ಯಾವ ರೀತಿ ನಾವು ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರೆ, ಮುಖ್ಯವಾಗಿ ಹೇಳಕ ಸೊಳ್ಳೆ ನೊಣ ಕಂಟ್ರೋಲ್ ಮಾಡೋಕಂತಂದ್ರೆ ಇಂಪಾರ್ಟೆಂಟ್ ಸಾಯಂಕಾಲದ ಹೊತ್ತು ನಾವು ಈ ಬೇವು ಸೊಪ್ಪು, ಹಸಿರು ಬೇವು ಸೊಪ್ಪು ಇರ್ತದಲ್ಲ, ಹೊಗೆ ಹಾಕ್ಬೇಕು, ಫ್ಯುಮಿಗೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಹಸಿ ಬೇವಿನ ಸೊಪ್ಪು ಸಾಯಂಕಾಲದ ಹೊತ್ತು ಹೊಗೆ ಹಾಕ್ಬೇಕು. ಹೊಗೆ ಹಾಕ್ಬಿಟ್ರೆ ಆ ವಿಷದ ಹೊಗೆ ಆ ಸೊಳ್ಳೆ, ನೊಣ, ಉಣ್ಣೆ ಎಲ್ಲ ಹೊರಟೋಗ್ತವೆ. ಇದು ನಾವು ಹಳ್ಳಿಯಲ್ಲಿ ಮಾಡ್ತಕ್ಕಂಥದ್ದು, ಇದು ಮೊದಲೇ ಆದ್ಯತೆ ಕೊಟ್ಟು ಅವೆಲ್ಲ ಮಾಡಬೇಕು. ಈಗ ಚರ್ಮಗಂಟು ರೋಗ ಬಂದಾಗ ಪ್ರಾರಂಭದಲ್ಲಿ ಏನಾದರೂ ಚಿಕಿತ್ಸೆ ಕೊಡಲಿಲ್ಲ ಅಂದರೆ ಅದು ಯಾವ ರೀತಿ ಜಾಸ್ತಿ ಉಲ್ಬಣ ಆಗುತ್ತೆ? ಪ್ರಾರಂಭದಲ್ಲಿ ಈ ರೋಗ ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ, ಆದರೂ ಈ ಬ್ಯಾಕ್ಟೀರಿಯಲ್ಲು, ಫಂಗಲ್ಲು, ನೊಣಗಳು ಕೂಡೋದಕ್ಕೂ ಇದಕ್ಕೆ ಅಂದರೆ ಅಡಿಷನಲ್ ಇನ್ಫೆಕ್ಷನ್ ಆಗುತ್ತದೆ. ಇನ್ಫೆಕ್ಷನ್ ಆದರೆ ಮುಖ್ಯವಾಗಿ ಪೆನ್ಸಿಲಿನ್ ಒಂದು 5 ದಿನ ಕೋರ್ಸ್ ಮಾಡಬೇಕು. ಸ್ಟ್ರೆಪ್ಟೋಪೆನ್ಸಿಲಿನ್ನು, ಪ್ರೋಕೇಮ್ ಪೆನ್ಸಿಲಿನ್ನು ಇವು ಒಂದು 5 ದಿನ ಕೋರ್ಸ್ ಮಾಡಿ ನೋವು ನಿವಾರಕ ಇಂಜೆಕ್ಷನ್ಸ್, ಅಂದರೆ ಈಗ ಫ್ಲೂಮೆಥಿನ್, ಮೆಗ್ಲೂಮಿನ್ ಅಂತ, ಕ್ಲೋರೋಫಿನಲ್ ಮ್ಯಾಲೇಟು, ಐವರ್ಮೆಕ್ಟಿನ್ ಕೊಡಬೇಕು. ಐವರ್ಮೆಕ್ಟಿನ್ ಕೊಡಲೇಬೇಕು. ಅದು ಯಾಕೆ ಗೊತ್ತಾ, ಐವರ್ಮೆಕ್ಟಿನ್ ಯಾಕೆ ಕೊಡಬೇಕು ಅಂತಂದರೆ ಐವರ್ಮೆಕ್ಟಿನ್ ಇಟ್ ಹೆಲ್ಪ್ಸ್ ಟು ಸ್ಕಿನ್. ಚರ್ಮಗಂಟು ರೋಗ ಅಂದರೆ ಇದು ಸ್ಕಿನ್ನಿಂದನೇ ಬರೋದು, ಅದು ಆವಲ್ಲಿ ಅಲ್ಲಿ ಕೆಲಸ ಮಾಡುತ್ತೆ ಐವರ್ಮೆಕ್ಟಿನ್. ಆ ಒಂದು ಕಾರಣಕ್ಕೆ ಅದು ಚರ್ಮದ ಪದರುಗಳು ಇರ್ತದಲ್ಲ, ಆ ಪದರುಗಳಿಗೆ ಎಫೆಕ್ಟ್ ಆಗುತ್ತೆ ಐವರ್ಮೆಕ್ಟಿನ್. ಆ ಕೊಡೋದ್ರಿಂದ ನಾವು ಕಂಟ್ರೋಲ್ ಮಾಡ್ತಬೋದು, ಫ್ಯುಮಿಗೇಷನ್ ಮಾಡ್ಬೋದು, ಮತ್ತು ಒಳ್ಳೆಯ ನೀರು, ಆಹಾರ, ಹಸಿಮೇವು, ಪೌಷ್ಟಿಕ ಆಹಾರ, ಲವಣ ಮಿಶ್ರಣ ನೀಡಬೇಕು. ಇದು ಆ ಒಂದು ಕಾರಣದಿಂದ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಕಂಟಾಮಿನೇಟೆಡ್ ಫೀಡು ಒಂದುಕೊಂಡು ಅಟ್ಯಾಚ್ ಮಾಡೋದು ಅವೆಲ್ಲ ಬಿಡಬೇಕು. ಜೊತೆಗೆ ಮೈಯೆಲ್ಲ ಜ್ವರ ಇರ್ತದಲ್ಲ, ಅದು ತಂಪಾಗುತ್ತೆ, ಒಂದು ಸ್ವಲ್ಪ ತ್ಯಾವದ ಬಟ್ಟೆ ಹಾಕ್ಬೇಕು. ಈ ಗಾಯಗಳಾಗಿರ್ತಾವಲ್ಲ ಗಂಟು, ಅದರ ಪೊಟಾಸಿಯಂ ಪರ್ಮಾಂಗನೇಟ್ ತೊಳೆದು ಅಯೋಡಿನ್ ಆಯಿಂಟ್ಮೆಂಟು, ಮತ್ತು ಬೇವಿನೆಣ್ಣೆ ಇರ್ತದೆ, ಬೇವಿನೆಣ್ಣೆ ನಾವು ಅದನ್ನು ಹಚ್ಚೋದ್ರಿಂದ ನೊಣ ಸೊಳ್ಳೆ ಅಲ್ಲಿ ಗಾಯಿ ಮೇಲೆ ಕೂತ್ರೆ ಅಲ್ಲಿ ಮೊಟ್ಟೆ ಇಡಲ್ಲ, ಮೊಟ್ಟೆ ಇಟ್ಟು ಸತ್ತೋಗ್ತಾವೆ ಅದು ಬೇವಿನೆಣ್ಣೆ ಹಚ್ಚೋದ್ರಿಂದ. ಆ ಒಂದು ಕಾರಣಕ್ಕೆ ನಾವು ಅದನ್ನು ಮುಂಜಾಗ್ರತೆ ಕಂಟ್ರೋಲ್ ವಹಿಸ್ಬೇಕು. ಅದನ್ನು ತಡೆಗಟ್ಟಲು ಜಾನುವಾರುಗಳನ್ನು ಬೇರ್ಪಾಡು ಮಾಡಬೇಕು. ಸಾಮಗ್ರಿ ನಾವೇನು ಉಪಯೋಗ ಮಾಡ್ತಿದ್ವಿ, ಆ ಚರ್ಮಗಂಟು ರೋಗ ಬಂದಿರ್ತಲ್ಲ, ಆ ಏನು ಹಿಂಡಿ ಭೂಸ ಇಡ್ತೀವಿ ಅವೆಲ್ಲ ಸಪ್ರೇಟ್ ಮಾಡಬೇಕು. ಕುಡಿಯೋ ನೀರಿಗೆ ಬೆಲ್ಲ ಉಪ್ಪು ಅಡುಗೆ ಸೋಡಾ ಇದೆಲ್ಲ ಒಂದು 4-5 ಸರಿ ನೀರಿನಲ್ಲಿ ಹಾಕಿಬಿಟ್ಟು ಬಾಣಲ್ಲಿ ಹಾಕಿ ಒಂದು 4-5 ಸರಿ ಕುಡಿಸ್ಬೇಕು. ಅದನ್ನು ಸೊಪ್ಪಿನ ಹೋಗಿ ಹಾಕ್ಬೇಕು. ಇವೆಲ್ಲ ಮುಂಜಾಗ್ರತೆ ಕ್ರಮ ವಹಿಸ್ಬೇಕು. ಮೈಸೂರಿನಿಂದ ರೋಗ ಕಂಟ್ರೋಲ್ ಆಗ್ತದೆ. ಈಗ ಸಾಕಷ್ಟು ನಮ್ಮ ಕೃಷಿಕರು ಹೇಳ್ತಾರೆ, ಈಗ ನಮ್ಮ ಒಂದು ಎತ್ತಿನಲ್ಲಿ ಬೇಸಾಯ ಮಾಡಿದಂತ ಒಂದು ಎತ್ತಿನಲ್ಲಿ ಅಥವಾ ಹಸುವಿನಲ್ಲಿ ಈ ಒಂದು ಚರ್ಮಗಂಟು ರೋಗ ಬಂದ್ಬಿಟ್ಟಿದೆ, ಈಗ ಅದು ನೀರು ಕುಡಿಯಲ್ಲ, ಮೇವನ್ನು ಅದು ಸೇವಿಸಲ್ಲ ಅಂತಾರೆ, ಆವಾಗ ರೈತರು ಏನಲ್ಲಿ ಒಂದು ನಿರ್ವಹಣೆ ಮಾಡಬೇಕಾಗುತ್ತೆ? ಅಲ್ಲ, ನಿರ್ವಹಣೆ ಮಾಡ್ತಕ್ಕಂಥದ್ರೆ ನಾವು ಮುಖ್ಯವಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು. ಸ್ವಚ್ಛತೆ ಇಂಪಾರ್ಟೆಂಟ್. ಸೊಳ್ಳೆ ನೊಣ ಉಣ್ಣೆ ಬೀಳದ ಇದ್ದಂಗೆ ಸ್ವಚ್ಛತೆ ಕಾಪಾಡಬೇಕು. ಒಂದು ಆ ಸ್ವಚ್ಛತೆ ಕಾಪಾಡಿದರೆ ಇವೆಲ್ಲ ಬರೋದು ಕಡಿಮೆ ಆಗುತ್ತೆ. ನೋಡ್ರಿ, ಈಗ ಡಿಸೆಂಬರ್ ಎಂಡಿಗೆ 21,000 ರಾಸುಗಳು ಸತ್ತವೆ ಕರ್ನಾಟಕದಲ್ಲಿ. ಅದರಲ್ಲಿ 17,000 ಪರಿಹಾರ ಕೊಟ್ಟಿದ್ದಾರೆ ಸರ್ಕಾರ, ಕರ್ನಾಟಕ ಸರ್ಕಾರ. ಎಷ್ಟು? 37 crore ಪರಿಹಾರ ಕೊಟ್ಟಾರೆ. ಇನ್ನೂ ಐತೆ ಬಿಡುಗಡೆ ಮಾಡ್ತಾರೆ. 37 crore ಬಿಡುಗಡೆ ಮಾಡಿದ್ದಾರೆ, ಈಗ ಕೊಡ್ತಾ ಇದ್ದಾರೆ. ಒಂದು ವರ್ಷದ ಕರ ಸತ್ತರೆ 5,000, ಒಂದು ಹಸು ಸತ್ತರೆ 20,000, ಒಂದು ಎತ್ತು ಸತ್ತರೆ 30,000. ಇಷ್ಟು ಪರಿಹಾರ ಕೊಟ್ಟು ಸರ್ಕಾರ ಸಹಾಯ ಮಾಡ್ತಾ ಇದೆ ರೈತರಿಗೆ. ಅಂದ್ರೆ ಈ ಚರ್ಮಗಂಟು ರೋಗಕ್ಕೆ ತುತ್ತಾದಂತ ಹಸುಗಳಿಗೆ ಅಷ್ಟೇನೆ ಕೊಡ್ತಾ ಇದಾರೆ, ಬೇರೆ ಕಾಯಿಲೆ ಬಂದು ಸತ್ರನು ಹಸುಗಳಿಗೆ ಈ ಪರಿಹಾರ ಸಿಗುತ್ತೆ? ಇಲ್ಲ ಇಲ್ಲ, ಚರ್ಮಗಂಟು ರೋಗ ಅಂತಾನೆ ಇದಕ್ಕೆ ಮಾತ್ರ ಕೊಡ್ತಾ ಇರೋದು, ಬೇರೆ ರೋಗ ಸತ್ರ ಕೊಡಲ್ಲ. ಅಂದ್ರೆ ಈ ರೀತಿ ನಾವು ಸರ್ಕಾರದ ಒಂದು ಈಗ ಒಂದು ಹಸು ಸಾಯ್ತು ಅದಕ್ಕೆ ಒಂದು ಪರಿಹಾರ ಕೊಡ್ತಾರೆ ಅಂತೇಳಿ ಅದನ್ನ ನಾವು ನಮ್ಮ ರೈತರು ಅದನ್ನ ತಗೊಳ್ಬೇಕು ಅಂತಂದ್ರೆ ಈಗ ಎಲ್ಲಿ ಏನು ದಾಖಲೆ ಕೊಡಬೇಕಾಗುತ್ತೆ, ಯಾರನ್ನ ಸಂಪರ್ಕ ಮಾಡಬೇಕಾಗುತ್ತೆ? ಮುಖ್ಯವಾಗಿ ಡಾಕ್ಟರ್ನ ಭೇಟಿ ಆಗ್ಬೇಕು. ಡಾಕ್ಟರ್ನ ಭೇಟಿ ಆಗಿದ್ರೆ ಅವರು ದಿನನಿತ್ಯ ಚಿಕಿತ್ಸೆ ಮಾಡಿದ ಸಂಬಂಧಪಟ್ಟ ಸಮಸ್ಯೆಗಳಿರ್ತಾವಲ್ಲ, ಪಶು ಆಸ್ಪತ್ರೆಗಳು ಸಮಸ್ಯೆಗಳಿರ್ತಾವಲ್ಲ, ಆ ಡಾಕ್ಟರ್ ಹೋಗಿ ಅಲ್ಲಿ ಹೋಗಿ ಪೋಸ್ಟ್ಮಾರ್ಟಮ್ ಮಾಡಿ ಒಂದು 10 ಗುಂಡಿ ತೆಗೆಸಿ ಅದ್ರಲ್ಲಿ ಉಪ್ಪು ಸುಣ್ಣ ಹಾಕಿ ಮುಚ್ಚಬೇಕು ಅದನ್ನ. ಅದು ಫೋಟೋ ಅಷ್ಟೇನೆ, ಆ ರೈತ ನಿಂತ್ಕೊಂಡಿದ್ರೆ ಫೋಟೋ ಫೋಟೋ ಒಂದು 4 ಕಾಪಿ ಬೇಕು. 3 ಸೆಟ್ಟಲ್ಲಿ ಕೊಡ್ಬೇಕು, ನಮಗೊಂದು ಕಾಪಿ ಆಫೀಸಲ್ಲಿ, ಒಂದು ಕಾಪಿ ಕಳೆದ ಮೇಲೆ ಜಿಲ್ಲಾ ಮಟ್ಟದ ಕಚೇರಿಯಲ್ಲಿ ಕಳ್ಸೋದಕ್ಕೆ 3 ಕಾಪಿ. ಅವ್ರೇನು ಕೊಡ್ತ, SC/ST ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕು, ಫೋಟೋ ಇಷ್ಟು ಕೊಟ್ಟರೆ ಅವ್ರ ಅಕೌಂಟಿಗೆ ನೇರವಾಗಿ IFSC ಕೋಡು ಅವೆಲ್ಲ ಬ್ಯಾಂಕ್ ಪಾಸ್ಬುಕ್ಕು ಅವೆಲ್ಲ ಕೊಟ್ಟರೆ ಅವ್ರು ನೇರವಾಗಿ RTGS ಮಾಡಿ ರೈತರ ಅಕೌಂಟ್ಗೆ ಜಮಾ ಮಾಡುತ್ತೆ. ಈಗ ಒಟ್ಟಾರೆ ಆ ಕಾಯಿಲೆ ಅನ್ನೋದು ದೃಢಪಡಿಸ್ಬೇಕು. ಆ ಕಾಯಿಲೆ ದೃಢಪಡಿಸ್ಬೇಕಂತಂದ್ರೆ ನಮ್ಮ ಪಶು ಇದ್ರೇನೆ ಹೇಳ್ಬೇಕು, ಅದ್ ಮಾಡ್ಬೇಕು. ಮಿಸ್ಅಪ್ರೋಪ್ರಿಯೇಷನ್ ಮಾಡಕ್ ಸಾಧ್ಯನೇ ಇಲ್ಲ ಅದನ್ನು. ಯಾಕಂತಂದ್ರೆ ದಿನ ತೋರಿಸ್ತಾ ಇರ್ತೀವಿ ನಾವು ಹಾಸ್ಪಿಟ್ಲ್ಗೆ ಹೋಗಿ, ಏ ಇದು ಬಂದ ತಪ್ಪ, ಇದು ಚರ್ಮಗಂಟು ರೋಗ ಅದರಿಂದಲೇ ಸತ್ತದೆ ಇದು ಎಲ್ಲ. ನಮ್ಮ ಡಾಕ್ಟ್ರು ತೀರ್ಮಾನ ಮಾಡಿ ದಿನನಿತ್ಯ ಚಿಕಿತ್ಸೆ ಮಾಡಿ ಅವ್ ಗೊತ್ತಿರ್ತದೆ, ಡಾಕ್ಟ್ರೇ ಮಾಡ್ತಾರೆ, ಅದನ್ನು ಮಾಡಿ ಫೈನಲ್ ಆಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾರೆ ಅದು. ಈಗ ಚರ್ಮಗಂಟು ರೋಗ ಅಂತಂದ್ರೆ ಈಗ ಒಂದು ಹಸುವಿನಲ್ಲಿ ಆಗಿರ್ಬೋದು, ಒಂದು ಎತ್ತಿನಲ್ಲಿ ಆಗಿರ್ಬೋದು, ಮೈ ತುಂಬಾ ಗಂಟು ಗಂಟು ಗಂಟು ಇರುತ್ತವೆ ಅಂದ್ರೆ ಇದೆಲ್ಲ ಸಾಕಷ್ಟು ಈಗ ಈ ಒಂದು ಚರ್ಮದ ಮೇಲೆನೂ ಪರಿಣಾಮ ಬೀರುತ್ತಲ್ಲ ಸರ್? ಹೌದು, ಈಗ ಚರ್ಮಗಂಟು ರೋಗ ಅಂದ್ರೆ ಚರ್ಮದ ಮೇಲೆ ಬದಲಾಗುತ್ತೆ, ಜೊತೆಗೆ ಇಂಟರ್ನಲ್ ಆರ್ಗನ್ಸ್ ಅಂದ್ರೆ ಒಳಗಿರ್ತಕ್ಕಂತ ಶ್ವಾಸಕೋಶ, ಹೃದಯ ಮತ್ತೆ ಲಿವರ್, ಪಿತ್ತಜನಕಾಂಗ, ಇವಕ್ಕೆಲ್ಲ ಆರ್ಗನ್ ಮೇಲೂ ಪ್ರಭಾವ ಬೀರುತ್ತೆ. ಆದ್ರೆ ನಾವು ಪೋಸ್ಟ್ಮಾರ್ಟಮ್ ಮಾಡಲ್ಲ. ಇದು ನಾವು ಏನು ಥಿಯರಿಟಿಕಲ್ ಅಂದ್ರೆ ಈ ಸಿಂಪ್ಟಮ್ಸ್, ಈಗ ಜ್ವರ ಬಂತಪ್ಪ ಜಾಸ್ತಿ ಅಂತ, ಮೇಲೆ ಚರ್ಮಗಂಟು ಆಗಿದೆ, ಅದು ಒಳಗಡೆ ಏನಾಗಿದೆ, ಆ ಒಂದು ಸಿಂಪ್ಟಮ್ ಮೇಲೆ ಆ ಚಿಹ್ನೆಗಳ ಮೇಲೆ ನಾವು ರೋಗ ಲಕ್ಷಣ ಈ ತರ ಆಗುತ್ತೆ ಅಂತ ಹೇಳಿ ಅದನ್ನ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ ನಾವು. ಅಂದ್ರೆ ಈ ಚರ್ಮಗಂಟು ರೋಗದ ಒಂದು ಲಕ್ಷಣ ಅಂತಂದ್ರೆ ಪ್ರಾರಂಭದಲ್ಲಿ ಜ್ವರ ಬರುತ್ತೆ, ನಂತರ ಈ ಗಂಟುಗಳು ಕಾಣ್ತವೆ. ಪ್ರಾರಂಭದಲ್ಲಿ ಹೇಳಿದ್ನಲ್ಲ, 105-108 ಜ್ವರ ಬರ್ತದೆ, ಕಣ್ಣಿನಲ್ಲಿ ನೀರು ಸುರಿಸ್ತತಿ, ಕಾಲುಗಳಲ್ಲಿ ನಿಶಕ್ತಿ ಇರ್ತತಿ, ಅದು ಕುಂಟ್ತತಿ. ಒಂದು 4-5 ದಿನ ಆದ್ಮೇಲೆ ಮೇಲೆ ಮೈ ಮೇಲೆಲ್ಲ ಸಣ್ಣ ಗಂಟುಗಳ ತರ ಆಗ್ತತಿ. ಮತ್ತೆ ಹಂಗೆ ದೊಡ್ಡದಾಗಿ ನೊಣಗಳು ಕೂತ್ಕೊಂಡ್ರಿಂದ ಗಂಟಾಗಿ ಜೊತೆಗೆ ಕೀವು ಆಗುತ್ತೆ, ಹುಳ ಬೀಳ್ತವೆ, ಆ ಒಂದು ಗುಣಲಕ್ಷಣಗಳು ಇರ್ತಾವು. ಆ ಒಂದು 4-5 ಚಿಹ್ನೆಗಳಿಂದ ನಾವು ಹಾಲು ಕೊಡ ಹಸು ಆದ್ರೆ ಹಾಲು ಕಡಿಮೆ ಆಗುತ್ತೆ, ಕರುಗಳು ಇದಾಗುತ್ತೆ, ಗಬ್ಬ ಇರೋ ಹಸುಗಳಾದ್ರೆ ಅಭಶನ ಆಗ್ತವೆ, ಇವೆಲ್ಲ ಆಗ್ತವೆ. ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಚರ್ಮಗಂಟು ರೋಗ ನಮ್ಮ ಒಂದು ಪಶುಗಳಲ್ಲಿ ಕಂಡು ಬಂದಾಗ ಈಗ ನೀರನ್ನ ಬಿಡುವಂತಹದ್ದಾಗಿರ್ಬೋದು, ಮೇವನ್ನ ಮೇಯದೇ ಇರ್ತಕ್ಕಂತಹದ್ದಾಗಿರ್ಬೋದು, ಈ ರೀತಿ ಏನಾದರೂ ಆಗುತ್ತಾ? ಜ್ವರ ಇರ್ತತೆ, ಮೇವು ಬಿಡ್ತವೆ, ಜ್ವರ ಜಾಸ್ತಿ ಇರ್ತತೆ, ಕಾಲು ಕುಣ್ತಾ ಇರ್ತವೆ, ಕಾಲುಗಳು ಮಾಂಸಗಳು ಏನಾಗುತ್ತೆ ಕುಣ್ತಾ ಇರ್ತತೆ, ಬಾವು ಬರ್ತವೆ, ಇವೆಲ್ಲ ಇರ್ತವೆ. ಅದು ಅಂದ್ರೆ ಈ ರೀತಿ ಕಾಯಿಲೆ ಬಂದಾಗ ಚರ್ಮಗಂಟು ಒಂದು ರೋಗ ಅಂದ್ರೆ ಹಸುಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು, ಎಮ್ಮಿಗಳಾಗಿರ್ಬೋದು, ಅಂದ್ರೆ ಅಡವಿಗೆ ಹೋಗಿ ಮೇಯಿಸ್ಕೊಂಡು ಬರಬೇಕು ಅಂತ ಹೇಳ್ತಾರೆ, ಮನೆಯಲ್ಲೇ ಕಟ್ಟಿ ಅವನ್ನ ಒಂದು ಆರೋಗ್ಯವನ್ನ ಕಾಪಾಡಬೇಕು ಅಂತ ಹೇಳ್ತೀರ? ಅಲ್ಲ, ನಾವು ಚರ್ಮಗಂಟು ರೋಗ ಅಂತಂದ್ರೆ ನೋಡ್ರಿ, ಹೆಸರಿದ್ದಕ್ಕಂತೆ ಚರ್ಮದಲ್ಲಿ ಗಂಟುಗಳಾಗ್ತವೆ. ಈಗ ಹೊರಗಡೆ ಹೋಗೋರು ಇರ್ತಾರೆ, ಹೊರಗಡೆ ಬಿಟ್ರೆ ಬೇರೆ ದನಗಳಿಗೆ ಅಂಟುತ್ತೆ. ಮನೆಯಲ್ಲೇ ಕಟ್ಟಿ ಈ ಕಣದಲ್ಲಿ ಕಟ್ಟಿ ಬಿಸಿಲು ಬೇಕು ಅದಕ್ಕೆ, ಒಂದು ಗಂಟೆ ಎರಡು ಗಂಟೆ ಬಿಸಿಲು ಬೇಕು ಅದಕ್ಕೆ. ಏನು ಗೊತ್ತಾ, ಬೇರೆ ಪ್ರಾಣಿಗಳ ಜೊತೆ ಸೇರಿಸಿದಂಗೆ ಇದನ್ನು ಸಪರೇಟ್ ಕಟ್ಟಬೇಕು. ಸಪರೇಟ್ ಕಟ್ಟಿ ಇದನ್ನು ಉಪಚಾರ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಿಸ್ಬೇಕು. ನಾನು ಮಾಡಿದ್ದೀನಲ್ಲ ಟ್ರೀಟ್ಮೆಂಟ್, ಆಲ್ಮೋಸ್ಟ್ ಆಮೇಲೆ 80-85% ಟ್ರೀಟ್ಮೆಂಟ್ ಮಾಡಿದ್ದಕ್ಕೆ ಆರಾಮಾಗಿದೆ. ಈಗ ಸಾಕಷ್ಟು ಪ್ರಮಾಣದಲ್ಲಿ ಈಗ ಈ ಒಂದು ಹಸುಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು ಮರಣ ಬಂದಿದಾವೆ ಅಂತ ಹೇಳಿದ್ರ, ಈಗ ಚಿಕಿತ್ಸೆ ಕೊಡಿಸಿದ್ರು ಯಾಕೆ ಇದು ಫಲಕಾರಿ ಆಗಲ್ಲ ಅಂತ ಹೇಳ್ತೀರಾ? ಇಲ್ಲ, ಜೊತೆಗೆ ವ್ಯಾಕ್ಸಿನ್ನು ಹಾಕಿದೀವಿ, ಗೋಟ್ ಪಾಕ್ಸ್ ವ್ಯಾಕ್ಸಿನ್ನು ಹಾಕಿದೀವಿ, ಕಂಟ್ರೋಲ್ ಆಗೈತೆ. ಹೇಳಿದ್ನಲ್ಲ ಪಾಕ್ಸ್ ವ್ಯಾಕ್ಸಿನ್ನು, ಅದು ವ್ಯಾಕ್ಸಿನ್ ಹಾಕೋದ್ರಿಂದ ಸುಮಾರು 80% ಕಂಟ್ರೋಲ್ ಆಗಿದ್ದಾವೆ. ಈಗೆಲ್ಲ ಕಂಟ್ರೋಲ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ, ಅದು ಎಸ್ಪೆಷಲಿ ನಮ್ಮ ಜಗಳೂರು ತಾಲೂಕು 350 ರಾಸುಗಳು ಡೆತ್ ಆಗಿದ್ದಾವೆ. ನಮ್ಮ ದಾವಣಗೆರೆ ಜಿಲ್ಲೆಗೆ 1200-300 ರಾಸುಗಳು ಡೆತ್ ಆಗಿದ್ದಾವೆ, ಅದು ಪರಿಹಾರನು ಬರ್ತಾ ಇದೆ. ಅಂದ್ರೆ ಮರಣ ಬಂದಾಗ ಎಲ್ಲೋ ಒಂದ್ ಕಡೆ ಬೇಗ ಚಿಕಿತ್ಸೆ ಕೊಡಿಸಿಲ್ಲ ಅಂತ ಅನ್ಬೇಕಾಗುತ್ತ ಏನ್ ಸರ್? ಕೊಡಿಸ್ದೇ ಇದು ಒಂದು ನೆಗ್ಲೆಕ್ಟು, ಏ ಓಲಿ ಬಿಡಪ್ಪ ಅದಕ್ಕೇನು ಮಾಡ್ತೀಯ ಅಂತ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ. ರೈತರು ನೆಗ್ಲೆಕ್ಟ್ ಮಾಡ್ತಾರೆ. ಅವರು ಕೆಲವರ್ಸ ದುಡ್ಡಿರಲ್ಲ, ರಾಸುಗಳಿರ್ತವೆ, ಅಂಥವು ಹೋಗಿದಾವೆ ಅಷ್ಟೇ. ಟ್ರೀಟ್ಮೆಂಟ್ ಮಾಡಿದವು ಯಾವ ಎಲ್ಲ ಸಕ್ಸಸ್ಸೇ ಆಗಿದ್ದಾವೆ, ಅದರಲ್ಲಿ ಒಂದು 5-10% ಸತ್ತೋಗಿರ್ಬೋದು. ಈಗ ಒಟ್ಟಾರೆ ನೀವು ಹೇಳಿದ್ರ ಅಂದ್ರೆ ಈ ಒಂದು ಚರ್ಮಗಂಟ ರೋಗ ಬಾಧಿಸೋದು ಹೆಚ್ಚಾಗಿ ಮಳೆಗಾಲದಲ್ಲಿ ಅಂತ ಹೇಳಿದ್ರ, ಈಗ ಬೇಸಿಗೆ ಬಂತು ಅಂದ್ರೆ ಇನ್ನು ಮುಂದೆ ಈ ರೋಗದ ಒಂದು ಆವಳಿ ಕಡಿಮೆ ಅಂತ ಹೇಳ್ತೀರಾ? ಈಗ ಕಡಿಮೆ ಆಗಿದೆ, ಆಲ್ಮೋಸ್ಟ್ 90% ಕಡಿಮೆ ಆಗಿದೆ ಮಳೆಗಾಲದಲ್ಲಿ. ಈಗ ಅಂದ್ರೆ ಈಗ ಇನ್ನೊಂದು ರೋಗ ಹೇಳ್ಬೇಕಾಗ್ತದೆ, ಎಪಿಮರಲ್ ಫೀವರ್ ಅಂತ, ಅದು ವೈರಲ್ ಡಿಸೀಸಸ್, ಬೇಸಿಗೆ ಕಾಲದಲ್ಲಿ ಬರ್ತದೆ. ಅದು ಏನಿಲ್ಲ, ಆ ಸಾಯಿ ಕಾಯಿಲೆ ಅಲ್ಲ ಅದು. ಅದೇನು ಮಾಡ್ತೀವಿ ಗೊತ್ತೇನು, ಅಂದ್ರೆ 3-day ಡಿಸೀಸಸ್ ಅಂತ ಹೇಳ್ತೀವಿ. 3 ದಿನದ ಜ್ವರ ಅಂತ ಹೇಳ್ತೀವಿ ನಾವು ಎಪಿಮರಲ್ ಫೀವರ್ನ. 3 ದಿನದ ಜ್ವರ, 3 ದಿನ ಬರ್ತತೆ. ಅದು ಸ್ವಲ್ಪ ಕಾಲುಗಳು ಮಜಲ್ಸ್ ಇರ್ತಾವಲ್ಲ, ಆ ಮಜಲ್ ಸ್ವಲ್ಪ ನೋವಾಗ್ತವೆ, ಬಾವು ಬರ್ತವೆ, ಕಾಲು ಕುಂಟತೆ. 3 ದಿನ ಆದಮೇಲೆ ಸ್ವಲ್ಪ ಚಿಕಿತ್ಸೆ ಮಾಡಿಸಿದ್ರೆ ಆರಾಮಾಗ್ತದೆ. ಸಾಯ ಕಾಲೇ ಅಲ್ಲ ಇದು, ವರ್ಷ ವರ್ಷನೂ ಬರ್ತತೆ. ಇದು ಚರ್ಮಗಂಟು ರೋಗ ಅಂತ ಈಗ ಬಂದಿರೋದು, 2019 ಬಂದಿರೋದು ಇದು, ಅದು ನಮ್ಮ ಕರ್ನಾಟಕಕ್ಕೆ. ಆ ಒಂದು ಕಾರಣಕ್ಕೆ ಹೊಸ ರೋಗ ಇದು, ಎಮ್ಎಲ್ ಫೆನ್ ಮಾಮೂಲದ ರೋಗ, ಬೇಸಿಗೆ ಕಾಲು ಬರ್ತಕ್ಕಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಈ ಚರ್ಮಗಂಟು ರೋಗ ಒಂದು ಸಲ ಒಂದು ಹಸುವಿಗೆ ಆಗಿರ್ಬೋದು ಅಥವಾ ಒಂದು ಎಮ್ಮೆಗೆ ಆಗಿರ್ಬೋದು, ಒಂದು ಎತ್ತಿಗೆ ಆಗಿರ್ಬೋದು ಬಂದ್ರೆ ಮತ್ತೆ ಪುನಃ ಬರೋ ಚಾನ್ಸಸ್ ಇರುತ್ತೆ? ವ್ಯಾಕ್ಸಿನ್ ಮಾಡಿದ್ರೆ 2 ವರ್ಷ ಇಮ್ಯುನಿಟಿ ಇದೆ. ಅದು ಈಗ ಬಂದೈತಿ, ಈಗ ಬಂದು 1-2 ವರ್ಷ ಆಗೈತೆ. ಆ ಸಾಧ್ಯತೆ, ಇಮ್ಯುನಿಟಿ ವ್ಯಾಕ್ಸಿನ್ ಮಾಡಿರ್ತೀವಲ್ಲ, ಲಸಿಕೆ ಮಾಡಿರ್ತೀವಲ್ಲ, ರೋಗ ನಿರೋಧಕ ಶಕ್ತಿ 2 ವರ್ಷವರೆಗೂ ಇರ್ತದ. ಅದು ಆ ಥರ ಮುಂದೆ ಬರ್ಬೋದೇನೋ ಗೊತ್ತಿಲ್ಲ, ಮುಂದೆ ನೋಡ್ಬೇಕು. ವ್ಯಾಕ್ಸಿನ್ನು ಮಾಡಿರ್ತೀವಿ, ಟ್ರೀಟ್ಮೆಂಟು ಮಾಡಿದ್ದೀವಿ, ಅದು ಮುಂದೆ ಯಾವ ಥರ ಬರ್ತತೋ ಅದು ಸಂಶೋಧನೆ ನಡೀತಾನೆ ಇದೆ ಇದ್ರ ಬಗ್ಗೆ, ನೋಡ್ಬೇಕದು. ಅಂದ್ರೆ ಈ ಒಂದು ಚರ್ಮಗಂಟು ರೋಗದ ಒಂದು ಅವಳಿ ಹೆಚ್ಚಾದಾಗ ನಾವು ಸಾಕಷ್ಟು ಕಡೆ ಕೇಳಿದೀವಿ, ಈಗ ಹಸುಗಳಲ್ಲಿ ಯಾವ ಒಂದು ಚರ್ಮಗಂಟು ರೋಗ ಬಂತ ಅಂದ್ರೆ ಹಸುವಿನಿಂದ ಬಂದಿರತಕ್ಕಂಥ ಹಾಲನ್ನ ಉಪಯೋಗ ಮಾಡಬಾರ್ದು ಅನ್ನುವಂತ ಒಂದು ತಪ್ಪು ಕಲ್ಪನೆ ಸಾಕಷ್ಟು ಕಡೆ ಅದು ಮಾಹಿತಿ ಹೋಯಿತು, ಇದ್ರ ಬಗ್ಗೆ ಹೇಳಿ ಸರ್. ಈಗ ಹಸು ಎಮ್ಮೆ ಚರ್ಮಗಂಟು ರೋಗ ಬಂದವನ್ನ ಈ ರೋಗ ಏನ್ ಗೊತ್ತಾ, ಹಾಲು 65 ಸೆಂಟಿಗ್ರೇಡ್ ಅಲ್ಲಿ ಕಾಯಿಸಿದ್ರೆ ಆ ರೋಗಾಣನೇ ಸತ್ತೋಗುತ್ತೆ. ಬೇಸಿಗೆ ಕಾಲದಲ್ಲಿ ಯಾಕೆ ಬರಲ್ಲ ಅಂತಂದ್ರೆ ಬಿಸಿಲು ಜಾಸ್ತಿ ಇರ್ತದೆ, ಇನ್ಆಕ್ಟಿವ್ ಆಗುತ್ತೆ ವೈರಸ್ಸು. ಆ ಒಂದು ಕಾರಣಕ್ಕೆ ಬೇಸಿಗೆ ಕಾಲದಲ್ಲಿ ಬರಲ್ಲ, ಮಳೆಗಾಲದಲ್ಲಿ ಬರ್ತದೆ. ಯಾಕಂತಂದ್ರೆ ಅವು ಶೀತಕಾಲ. ಅದು ಹಾಲು ಯಾಕೆ ಕುಡಿಬೋದು ಅಂತ ಹೇಳಿದ್ರೆ, ನಾವು ಕಾಯಿಸೋ 65 ಡಿಗ್ರಿಗಿಂತ ಜಾಸ್ತಿ ಇರ್ತದೆ, ಆ ರೋಗಾಣುಗಳೆಲ್ಲ ಸತ್ತೋಗ್ತವೆ. ಆರಾಮಾಗಿ ಕುಡಿಬಹುದು, ಹಸಿಯಾಗಿ ಕುಡಿಬಾರ್ದು, ಹಸಿಯಾಗಿ ಕುಡಿಯೋದು ಕಾಯಿಸಿ ಕುಡಿಬಹುದು. ಈಗ ಕೆಲವು ರೈತರು ಏನ್ ಮಾಡಿದ್ರು, ಈ ಒಂದು ಚರ್ಮಗಂಟು ರೋಗ ಬಂದಂತಹ ಅಂದ್ರೆ ಹಾಲು ಕೊಡುವಂತ ಹಸುಗಳಲ್ಲೇ ಆಗಿರ್ಬೋದು ಎಮ್ಮೆಗಳಲ್ಲೇ ಆಗಿರ್ಬೋದು ಹಾಲು ಕರೆಯೋದೇ ನಿಲ್ಲಿಸ್ಬಿಟ್ರು ಸರ್. ಅಂದ್ರೆ ಇದು ಬಹಳಷ್ಟು ಹಸುಗಳ ಮೇಲೆ ಅಥವಾ ಎಮ್ಮೆಗಳ ಮೇಲೆ ಪರಿಣಾಮ ಬೀರುತ್ತಲ್ಲ ಸರ್? ಅಲ್ಲ, ಇದು ಹೊಸ ರೋಗ ಆಗಿರೋದ್ರಿಂದ ಮಾಹಿತಿ ಇಲ್ಲ ರೈತರಿಗೆ. ಪಾಪ, ಈಗ ನಾವು ಅಲ್ಲಿ ಇಲ್ಲಿ ಸಂಶೋಧನೆ ಮಾಡಿರ್ತಕ್ಕಂತ ಪೇಪರ್ಸ್ ಮ್ಯಾಗಜಿನ್ಸ್ ಅವೆಲ್ಲ ಓದಿ ಈಗ ನಾವು ಈ ಹೊಸ ರೋಗ ಆಗಿರೋದ್ರಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಪ್ರಾಕ್ಟಿಕಲಿ ಅಪ್ಲೈ ಆಗಿದೆ ಫೀಲ್ಡಲ್ಲಿ, ಆ ಮಾಹಿತಿ ಕಡಿಮೆ ಇರುತ್ತೆ ರೈತರಿಗೆ, ಏ ಕುಡಿಬಾರ್ದು ಅನ್ನೋ ದೃಷ್ಟಿಯಿಂದ. ಇನ್ನು ಮುಂದೆ ಸರ್ ಹೋಗುತ್ತೆ, ನಾವೆಲ್ಲ ಹೇಳಿದ್ವಿ, ಎಲ್ಲ ಕಡೆ ಹೇಳಿದ್ದೀವಿ, ಪ್ರಚಾರನೂ ಆಗೈತೆ ಇದ್ರ ಬಗ್ಗೆ, ಎಲ್ಲ ಮಾಡಿದ್ದೀವಿ. ಮಾಹಿತಿ ಕಡಿಮೆ ಇರೋದ್ರಿಂದ ಆ ಥರ ಮಾಡಿರ್ಬೋದೇನು. ಇನ್ನೊಂದು, ಹಾಲು ಕರಿಬೇಕು ನಾವು. ಹಾಲು ಕರಿದೇ ಇದ್ರೆ ಏನಾಗುತ್ತೆ ಗೊತ್ತೇನು, ಮ್ಯಾಸ್ಟೈಟಿಸ್ ಕೆಚ್ಚಲು ಬಾವು ಬರ್ತದೆ. ಹಾಲು ಕರೆದ್ರೆ ಹಾಲು ಕೊಡೋ ರಾಸಿಗೂ ಅನುಕೂಲ, ರೋಗಗಳು ಕಡಿಮೆ, ಹಾಲನ್ನು ಉತ್ಪಾದನೆ ಆಗುತ್ತೆ. ಆ ಒಂದು ಕಾರಣಕ್ಕೆ ಹಾಲು ಕರಿದಲ್ಲಿ ಬಿಡಬಾರ್ದು, ಹಾಲು ಕರ್ಕೋಬೇಕು, ಹಾಲು ಕರ್ಕೋಬೇಕು, ಅದನ್ನು ಚೆನ್ನಾಗಿ ಕಾಯಿಸ್ಬೇಕು, ಕಾಯಿಸಿ ಕುಡಿಬೋದು, ಏನು ತೊಂದರೆ ಇಲ್ಲ. ಸರ್, ಈಗ ನೀವು ಹೇಳಿದ್ರ ಈಗ ಚರ್ಮಗಂಟು ರೋಗಕ್ಕೆ ತುತ್ತಾದಂಥ ಹಸುವಿನ ಹಾಲನ್ನು ನಾವು ಕಾಸಿ ಬಳಸಬೇಕು ಅಂತ ಹೇಳಿದ್ರ, ಈಗ ಹಸುಗಳಲ್ಲಿ ಅಂದರೆ ಈಗ ನಾವು ಹಾಲು ಕರೆದಟ್ಟಿಗೆ ಒಂದು ಸ್ವಲ್ಪ ಹಾಲು ಬಿಟ್ಟಿರ್ತೀವಿ, ಕರುಗಳಿಗೋಸ್ಕರ ಬಿಟ್ಟಿರ್ತೀವಿ, ಕರುಗಳು ಉಣಿಸ್ತಾ ಇರ್ತೀವಿ, ಮತ್ತೆ ಅದು ಹಾಲು ಕಾದಿರಲ್ಲ, ನೇರವಾಗಿ ಹಸುವಿನ ಮಲೆಯಿಂದ ಹಾಲು ಕುಡಿತಾ ಹೋಗ ಸಣ್ಣ ಕರುಗಳು, ಅಂದ್ರೆ ಕರಿ ಮೇಲೆ ಏನು ಪರಿಣಾಮ ಬೀರುತ್ತೆ? ಕರಿನಲ್ಲೇ ಪರಿಣಾಮ ಬೀರುತ್ತೆ, ಇಲ್ಲ ಅಂತಲ್ಲ. ಕರುಗಳು ಯಾಕೆ ಸತ್ತೋಗ್ತಾವ ಅಂದ್ರೆ ಕಾರಣ ಇಷ್ಟೇ, ಅಲ್ಲಿ ನಾವು ಟ್ರೀಟ್ ಮಾಡಿರ್ತೀವಿ. ಈಗ ಹಾಸ್ಪಿಟ್ಲಲ್ಲಿ ಇಟ್ಕೊಂಡ್ಬಂದಿರ್ತಾರೆ, ಇಟ್ಕೊಂಡ್ಬಂದ್ರೆ ಒಂದು 5-6 ದಿನ ಟ್ರೀಟ್ಮೆಂಟ್ ಮಾಡಿರ್ತೀವಿ. ಆ ಟ್ರೀಟ್ಮೆಂಟ್ ಮಾಡಿದರೆ ಆ ವೈರಸ್ ಎಲ್ಲ ಕಡಿಮೆ ಆಗಿರುತ್ತೆ, ಆವಾಗ ಕರುಗಳು ಕುಡಿದ್ರು ಏನಾಗಲ್ಲ. ಟ್ರೀಟ್ಮೆಂಟ್ ಮಾಡಿದಲ್ಲೇ ಕರುಗಳು ಹೋಗಿದ್ರೆ ಕರುಗಳು ಸತ್ತಿದ್ದಾವೆ. ಆ ಒಂದು ಕಾರಣಕ್ಕೆ ಅದರಲ್ಲಿ ಎಷ್ಟು ಗೊತ್ತಾ, 5% ಅಷ್ಟೇ, 100 ಕ್ಕೆ 5% ಮಾತ್ರ ಆ ಥರ ಸತ್ತಿರೋದು. ನಾವು ಟ್ರೀಟ್ ಮಾಡಿರ್ತೀವಿ, ಟ್ರೀಟ್ ಮಾಡಾದ್ಮೇಲೆ ಕರುಗಳು ಕುಡಿಬೋದು, ಏನು ತೊಂದರೆ ಇಲ್ಲ. ಈಗ ಎತ್ತುಗಳಲ್ಲಿ ಅಂದ್ರೆ ಈ ರೋಗ ಬಂದಾಗ, ಚರ್ಮಗಂಟು ರೋಗ ಬಂದಾಗ, ಅಂದ್ರೆ ಆ ಒಂದು ಎತ್ತುಗಳನ್ನ ಅಂದ್ರೆ ಬೇಸಾಯಕ್ಕೆ ಎಷ್ಟು ದಿನದವರೆಗೆ ಬಳಸ್ಕೋಬಾರ್ದು ಅಂತ ಹೇಳ್ತೀರ? ಸುಮಾರು 1-1.5 ತಿಂಗಳು ಬಳಸಬಾರ್ದು. ಈ ಸಾಮರ್ಥ್ಯನೇ ಕಡಿಮೆ ಆಗುತ್ತೆ. ಆ ಪೌಷ್ಟಿಕ ಆಹಾರ ಜೊತೆಗೆ ಲವಣ ಮಿಶ್ರಣ, ಹಸಿ ಮೇವು ಕೊಡದಾ ಇದ್ರೆ ಬೇಗ ಸುಧಾರಿಸ್ಕೊಳಕ್ ಕಷ್ಟ ಆಗುತ್ತೆ, ಚೇತರಿಸ್ಕೊಳ್ಳಲ್ಲ. ಇದು ನೋಡ್ರೆ, ಇದು 1-1.5 ತಿಂಗಳವರೆಗೂ ಇರ್ತದೆ ರೋಗ. ಇನ್ಕ್ಯುಬೇಷನ್ ಪಿರಿಯಡ್ 1-4 ವಾರದವರೆಗೂ ಇರ್ತದೆ ಇದು. ಆ ಒಂದು ಕಾರಣದಿಂದ ಸಾಮರ್ಥ್ಯ ನಾವು ಏನು ಗೊತ್ತಾ, ನಾವು ಏನು ಕಾಯಿಲೆಗೆ ಬಿದ್ದು ಅಂತಂದರೆ ಚೇತರಿಸ್ಕೋಬೇಕಂದ್ರೆ ಒಳ್ಳೆ ಆಹಾರ ಬೇಕು, ಸ್ವಚ್ಛತೆ ಬೇಕು, ಒಳ್ಳೆ ನೀರು ಬೇಕು, ಆರೈಕೆ ಮುಖ್ಯ. ಇವೆಲ್ಲ ಚರ್ಮಗಂಟು ರೋಗ ಆಗಿರೋದ್ರಿಂದ ಆರೈಕೆ ಮಾಡೋದ್ರಲ್ಲಿ ಐತೆ ನಾವು. ಇವೆಲ್ಲ ಪೌಷ್ಟಿಕಾಂಶಗಳು, ಇದು ಉತ್ತಮವಾದ ಮೇವು, ನಾವು ಆರೈಕೆ ಮಾಡೋದ್ರಿಂದ ಮಾಡಿದ್ರೆ ಬೇಗ ಗುಣಮುಖ ಆಗುತ್ತೆ, ವ್ಯವಸಾಯಕ್ಕೆ ಉಪಯೋಗ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ನಾವು ದಿನ ಅದನ್ನ ನೆಗ್ಲೆಕ್ಟ್ ಮಾಡ ತಿರಸ್ಕಾರ ಮಾಡಿದ್ರೆ ಅದನ್ನ ಬಿಡು ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ರಾಸನೇ ಕಳ್ಕೊಳ್ಳೋ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಈಗ 70,000-80,000 ರೂಪಾಯಿ ಒಂದು ಎತ್ತು, ಪಾಪ ಒಂದು ಸತ್ತು ಹೋದ್ರೆ ಅವ್ನು ರೈತ ಏನ್ ಮಾಡ್ತಾನೆ? ಆ ಒಂದು ಮುಂಜಾಗ್ರತೆ ಕ್ರಮವಾಗಿ ಲಸಿಕೆನೂ ಮಾಡ್ತೀವಿ, ಜೊತೆಗೆ ಟ್ರೀಟ್ಮೆಂಟು ಮಾಡ್ತೀವಿ. ಆ ಒಂದು ಕಾರಣಕ್ಕೆ ಈ ರೋಗ ತಡೆಗಟ್ಟಿರೋದು, ಈಗೆಲ್ಲ ನಿಂತೋಗಿರೋದು. ಈಗಂತೂ ಡಿಸೆಂಬರ್ ಈ ಕಡೆ ಅಂತೂ ಇಲ್ಲೇ ಇಲ್ಲ. ಎಲ್ಲ ಚರ್ಮಗಂಟು ರೋಗ ಎಲ್ಲ ಚಿಕಿತ್ಸೆ ಮಾಡಿ ಗುಣಮುಖ ಆಗಿದ್ದಾವೆ. ಅಂದ್ರೆ ಈ ಒಂದು ಚರ್ಮಗಂಟು ರೋಗ ಬಂದಾಗ, ಅಂದ್ರೆ ಈ ರೋಗ ಬಂತ ಅಂದ ತಕ್ಷಣ ಕೆಲವು ರೈತರು ಈಗ ಹೊಸ ಆಗಿರ್ಬೋದು, ಎತ್ತ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು ಮಾರಾಟ ಮಾಡಿಬಿಡ್ತಾರೆ ಸರ್. ಅಂದ್ರೆ ಇದು ಒಳ್ಳೇದಲ್ಲ ಅಂತ ಹೇಳಿ? ಇದು ಒಳ್ಳೇದಲ್ಲ. ಯಾಕೆ ಗೊತ್ತಾ, ಗೋಶಾಲೆಗಳೆಲ್ಲ ತೆಗೆದಾರೆ, ಮಾರಾಟ ಎಲ್ಲ ನಿರ್ಬಂಧಿತವಾಗಿಬಿಟ್ಟಿದ್ದಾವೆ. ಅದು ತಿಂದರೆ ಮತ್ತೆ ಮನುಷ್ಯರಿಗೆ ಬರ್ತೈತೆ ಅದು. ಈಗ ನೋಡ್ರಿ, ಚರ್ಮ ಎತ್ತಾಗಲಿ ಹಸು ಆಗಲಿ ಚರ್ಮ ಅಂತಂದ್ರೆ ಏನು ಉಪಯೋಗ ಬರಲ್ಲ, ಚರ್ಮಗಂಟು ರೋಗ ಆಗಿರ್ತದೆ. ಸರ್, ಕೊನೆಯದಾಗಿ ಈ ಒಂದು ಚರ್ಮಗಂಟು ರೋಗದ ಬಗ್ಗೆ ಏನೊಂದು ಕಿವಿ ಮಾತು ಹೇಳ್ತೀರ ನಮ್ಮ ರೈತರಿಗೆ? ರೈತರು ಕಿವಿ ಮಾತು ಹೇಳೋದು ಇಷ್ಟೇ, ಚರ್ಮಗಂಟು ರೋಗ ಬಂದಾಗ ಆಸ್ಪತ್ರೆಗಳಲ್ಲಿ ಔಷಧಿಗಳು ಅದನ್ನು ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ನೀಡಿಸಿ ಔಷಧ ತಂದು ಮಾಡಿಸಿದ್ರೆ ಖಂಡಿತ ಆರಾಮಾಗ್ತವೆ, ಏನು ತೊಂದರೆ ಇಲ್ಲ. 50,000-60,000 ರೂಪಾಯಿ ರಾಸು ಉಳಿತತೆ. ನೆಗ್ಲೆಕ್ಟ್ ಮಾಡಬಾರ್ದು ಯಾವುದಕ್ಕೆ. ವ್ಯಾಕ್ಸಿನ್ನು ಇದೆ, ವ್ಯಾಕ್ಸಿನ್ನು ಮಾಡಿಸ್ರಿ, ನಾವೇನು ದುಡ್ಡು ತಗೊಳ್ಳಲ್ಲ, ಫ್ರೀ ಮಾಡ್ತೀವಿ. ವ್ಯಾಕ್ಸಿನ್ನು ಮಾಡಿಸಿ, ಬಂತು ಅಂದರೆ ಚಿಕಿತ್ಸೆ ಮಾಡಿಸಿ, ನಿಮಗೆ ಅನುಕೂಲ. ನಾವು ಸಮಸ್ಯೆ ನಾವು ಆಸ್ಪತ್ರೆ ಹಿಡ್ಕೊಂಬಂದ್ರೆ ಮಾಡೇ ಮಾಡ್ತೀವಿ. ಸರ್, ಈ ಒಂದು ಪಶುಗಳಲ್ಲಿ ಕಂಡು ಬರುವಂತಹ ಚರ್ಮಗಂಟು ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕೃಷಿಕರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಹತ್ತಿರದ ಪಶು ಆಸ್ಪತ್ರೆಗಳಿಗೆ ಹೋಗಿ ವಿಚಾರ ಮಾಡಿ ಚಿಕಿತ್ಸೆ ನಡೆಸಿ. ಯಾಕೆ ಗೊತ್ತಾ, ನಿಮ್ ರಾಸ ಉಳಿತದೆ. ಇದು ನಾನು ಕಿವಿ ಮಾತು ಹೇಳೋದು, ನಿಮ್ ರಾಸುಗಳ ಮೇಲೆ ಯಾವುದು ನೆಗ್ಲೆಕ್ಟ್ ಮಾಡಬಾರ್ದು. ಸಕಾಲಕ್ಕೆ ಚಿಕಿತ್ಸೆ ನೀಡಿಸಿದ್ರೆ ಖಂಡಿತ ಆರಾಮಾಗ್ತವೆ, ಏನು ತೊಂದರೆ ಇಲ್ಲ. ಒಳ್ಳೇದು ಸರ್. ಇಲ್ಲೇ ತನಕ ಪಶುಗಳಲ್ಲಿ ಮುಖ್ಯವಾಗಿ ಇತ್ತೀಚೆಗೆ ಕಂಡು ಬರುವಂತಹ ಈ ಒಂದು ಚರ್ಮಗಂಟು ರೋಗದ ಬಗ್ಗೆ, ಅಂದ್ರೆ ಚರ್ಮಗಂಟು ರೋಗ ಯಾಕೆ ಬರುತ್ತೆ, ಇದರ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪಶುಗಳಲ್ಲಿ ಕಂಡುಬರುವ ಚರ್ಮಗಂಟು ರೋಗ ಹಾಗೂ ನಿರ್ವಹಣೆ ಕುರಿತು ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಎಸ್ ರಾಮಚಂದ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಮಕ್ಕಳಿಗೆ ಜ್ವರ, ನೆಗಡಿ, ಮೈಮೇಲೆ ಕೆಂಪುದದ್ದು ಕಾಣಿಸಿದರೆ ಅದು ದಡಾರ ರೋಗವಿರಬಹುದು. ಎಚ್ಚರ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನ್ಯುಮೋನಿಯಾ, ಕಿವಿ ಸೋರುವುದು ಮುಂತಾದ ತೊಡಕು ಉಂಟಾಗಬಹುದು. ಎಲ್ಲ ಮಕ್ಕಳಿಗೆ 9 ತಿಂಗಳು ಮತ್ತು 1.5 ವರ್ಷದಲ್ಲಿ ತಪ್ಪದೇ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸಿ ಕರ್ನಾಟಕವನ್ನು ದಡಾರ ಮತ್ತು ರುಬೆಲ್ಲಾ ಮುಕ್ತ ರಾಜ್ಯವಾಗಿಸುವಲ್ಲಿ ಕೈಜೋಡಿಸಿ. ದಡಾರ ರುಬೆಲ್ಲಾ ಸಾಂಕ್ರಾಮಿಕವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳಲ್ಲಿ ಗಾಳಿ ಮೂಲಕ ಹರಡುತ್ತದೆ. ಹೆಣ್ಣು ಮಕ್ಕಳಿಗೆ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸದಿದ್ದರೆ ಮುಂದೆ ಆಕೆ ಗರ್ಭಿಣಿ ಆದಾಗ ಒಂದು ವೇಳೆ ರುಬೆಲ್ಲಾ ಬಂದಲ್ಲಿ ಹುಟ್ಟುವ ಮಗುವಿನ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಜಾಗ್ರತೆ. ಹೆಚ್ಚಿನ ಮಾಹಿತಿಗೆ ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು ಇಲ್ಲವೇ ಹತ್ತಿರದ ಸರ್ಕಾರಿ ಉಪಕೇಂದ್ರ ಅಥವಾ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುಣಿಯಾದಂತ ಸಾಂಕ್ರಾಮಿಕ ಕಾಯಿಲೆ, BP, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು, ಹಲ್ಲು, ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಹೀಗಿದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,712 ರೂಪಾಯಿಗಳು. ಹರಳು ಬೀಜ ಪ್ರತಿ ಕ್ವಿಂಟಾಲ್ಗೆ 5,969 6,036 ರೂಪಾಯಿಗಳು. ಅಲಸಂದೆ ಪ್ರತಿ ಕ್ವಿಂಟಾಲ್ಗೆ 4,600 7,151 ರೂಪಾಯಿಗಳು. ನೆಲಗಡಲೆ ನಾಟಿ 4,811 8,055 ರೂಪಾಯಿಗಳು. ಹುರುಳಿಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,373 ರೂಪಾಯಿಗಳು. ಹೈಬ್ರಿಡ್ ಜೋಳ ಪ್ರತಿ ಕ್ವಿಂಟಾಲ್ಗೆ 2,021 ಗರಿಷ್ಠ 2,221 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1,890 2,209 ರೂಪಾಯಿಗಳು. ರಾಗಿ ಹೈಬ್ರಿಡ್ 2,213 2,243 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ 4,881 7,327 ರೂಪಾಯಿಗಳು. ತೊಗರಿ ಕನಿಷ್ಠ ಮತ್ತು ಗರಿಷ್ಠ 5,729 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯ ಇಂದಿನ ಧಾರಣೆಗಳು ಈ ರೀತಿವೆ. ಅಡಿಕೆ ಆಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 45,100 ರೂಪಾಯಿಗಳಿಂದ ಗರಿಷ್ಠ 45,500 ರೂಪಾಯಿಗಳು. ಅಡಿಕೆ ಬಟ್ಟೆ 35,100 35,500. ಅಡಿಕೆ ಕೆಂಪುಗೋಟು 30,100 30,500. ಅಡಿಕೆ ರಾಶಿ 44,600 45,000 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆ ಧಾರಣೆಗಳು. ಅಡಿಕೆ ರಾಶಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 45,299 46,899 ರೂಪಾಯಿಗಳು. ಕರಿಮೆಣಸು 36,479 45,979 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,500 ಗರಿಷ್ಠ 7,200 ರೂಪಾಯಿಗಳು. ಬುದುಗುಂಬಳಕಾಯಿ 800 1,200. ಬಾಳೆಹಣ್ಣು ಏಲಕ್ಕಿ ಬಾಳೆ 4,000 ಪಚ್ಚಬಾಳೆ 2,000 ಹುರುಳಿಕಾಯಿ 1,800 2,500. ಬೀಟ್ರೂಟ್ 1,200 1,500. ಆಗಲಕಾಯಿ ಪ್ರತಿ ಕ್ವಿಂಟಾಲ್ಗೆ 3,000 3,500. ಸೋರೆಕಾಯಿ 1,000 1,500. ಬದನೆಕಾಯಿ ರೌಂಡ್ ಅಥವಾ ಲಾಂಗ್ 1,000 1,500. ಗೋರಿಕಾಯಿ 2,500 3,000 ರೂಪಾಯಿಗಳು. ಎಲೆಕೋಸು 300 500. ಕ್ಯಾರೆಟ್ 1,700 2,500. ಹೂಕೋಸು 400 800. ಸಪೋಟ 1,200 2,000 ರೂಪಾಯಿಗಳು. ಸೌತೆಕಾಯಿ 2,000 2,500. ಇನ್ನು ನುಗ್ಗಿಕಾಯಿ ಪ್ರತಿ ಕ್ವಿಂಟಾಲ್ಗೆ 7,000 8,000 ರೂಪಾಯಿಗಳು. ದ್ರಾಕ್ಷಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,000 ಗರಿಷ್ಠ 3,500 ರೂಪಾಯಿಗಳು. ಹಸಿಮೆಣಸಿನಕಾಯಿ ಪ್ರತಿ ಕ್ವಿಂಟಾಲ್ಗೆ 2,500 3,200. ಕರ್ಬೂಜ 1,600 2,000 ರೂಪಾಯಿಗಳು. ನವಿಲುಕೋಸು 1,600 2,000 ರೂಪಾಯಿಗಳು. ಬೆಂಡೆಕಾಯಿ 3,500 4,000. ನಿಂಬೆಹಣ್ಣು 1,600 2,000. ಈರುಳ್ಳಿ 300 1900, ಕಿತ್ತಳೆ 3000 3500, ಪಪ್ಪಾಯಿ 1200 1600, ಅನಾನಸ್ 1600 2000 ರೂಪಾಯಿಗಳು, ದಾಳಿಂಬೆ 3500 4000 ರೂಪಾಯಿಗಳು, ಆಲೂಗಡ್ಡೆ 1800 2200, ಮೂಲಂಗಿ 1500 2000 ರೂಪಾಯಿಗಳು, ಹೀರೆಕಾಯಿ 3000 3500, ಸೀಮೆ ಬದನೆಕಾಯಿ 1500 2000 ರೂಪಾಯಿಗಳು, ಸುವರ್ಣಗಡ್ಡೆ 3000 3500, ಸಿಹಿಗೆಣಸು 1400 2000 ರೂಪಾಯಿಗಳು, ತೊಂಡೆಕಾಯಿ 3000 3500, ಟೊಮೆಟೊ 800 1500, ಕಲ್ಲಂಗಡಿ 1000 1600. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇದೀಗ ಶ್ರೀಮತಿ ಸರಸ್ವತಿ ಬುದಿಯಾ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ.